ಅಜಾತೋ ಹ್ಯಮೃತೋ ಭಾವಃ ಮರ್ತ್ಯತಾಂ ಕಥಮೇಷ್ಯತಿ. ಪುನಃ ಉಪನಿಷದ್ ವ್ಯಾಖ್ಯಾತಾರಃ ಬ್ರಹ್ಮವಾದಿನಃ ಅವರು ಬ್ರಹ್ಮನಿದಾನೇ ಅನ್ನುವ ದೃಷ್ಟಿಯಲ್ಲೇ ವಾದ ಮಾಡ್ತಾರೆ. ಆದರೆ ಹಾಗಿದ್ದರೂ ಕೂಡ ಅವರು ವಾದವನ್ನು ಮಾಡ್ತಾರೆ. ಏನು ವಾದ ಅಂದರೆ, ಈ ಬ್ರಹ್ಮ ಜಾತ ಬ್ರಹ್ಮ. ಸೊ ಜಾತಿಯನ್ನು ಸತ್ಯ ಅಂತ ಒಪ್ಪುತ್ತಾರೆ. ಜಾತಿ ಅಂದರೆ ನಮ್ಮ ಆಧುನಿಕ ಜಾತಿ ಅಲ್ಲ. ಜಾತಿ ಅಂತಂದರೆ ಹುಟ್ಟು, ಸೃಷ್ಟಿಯ ಹುಟ್ಟು ಸತ್ಯ, ಜೀವನ ಹುಟ್ಟು ಸತ್ಯ, ಎಲ್ಲವೂ ಸತ್ಯ, ಪಾರಮಾರ್ಥಿಕ ಸತ್ಯ ಇವೆಲ್ಲ. ಅದಕ್ಕಾಗಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಅಜಾತೋ ಹಿ ಅಮೃತ ಭಾವ. ಅಜಾತವೂ ಜನ್ಮರಹಿತವೂ ಆದಂತಹ, ಅಮೃತವೂ ಆಗಿರುವಂತಹ ಯಾವ ಆತ್ಮತತ್ವದ ಇರುವಿಕೆ ಇದೆಯೋ, ಭಾವ ಆತ್ಮತತ್ವದ ಇರುವಿಕೆ ಇದೆಯೋ, ಅದು ಸಾಯ್ತದೆ ಅಂತಾಯ್ತಲ್ಲ. ಹಾಗಾದರೆ ಅದು ಸಾಯ್ತದೆ ಅಂತಾಯ್ತು, ಮರ್ತ್ಯತಾಂ ಕಥಮೇಷ್ಯತಿ, ಹೇಗೆ ತಾನೆ ಅದು ಸಾಯ್ಲಿಕ್ಕೆ ಸಾಧ್ಯ? ಈ ಮೂಲಕವಾಗಿ ಇದೊಂದು ಶ್ಲೋಕವನ್ನು ವಿವರಿಸಿದ್ದಾರೆ. ಭಾಷ್ಯ ಆಗಿದೆಯಲ್ಲ, ಭಾಷ್ಯ ಆಗಿದೆಯಾ? ನ ಕಥಂಚನ ಮರ್ತ್ಯತ್ವ ಸ್ವಭಾವ ವೈಪರೀತ್ಯಂ ವಿಶೇಷ್ಯತಿ ಇತ್ಯರ್ಥ. ಸ್ವಭಾವಕ್ಕೆ ವಿರುದ್ಧವಾಗಿ ಅದಕ್ಕೆ ಮರಣ ಎನ್ನುವುದು ಹೇಗೆ ತಾನು ಸಾಧ್ಯ, ನಾಶ ಎನ್ನುವುದು ಹೇಗೆ ತಾನು ಸಾಧ್ಯ? ಸ್ವಭಾವಕ್ಕೆ ವಿರುದ್ಧ ಆಗ್ತದೆ. ಅಗ್ನಿ ಉಷ್ಣವು ಹೇಗೆ ಸ್ವಭಾವ ಸಮ್ಮತವೋ ಹಾಗೆ ಅಗ್ನಿ ಶೀತ ಸ್ವಭಾವ ಸಮ್ಮತ ಆಗುವುದಿಲ್ಲ, ವೈಪರೀತ್ಯ ಆಗ್ತದೆ. ಸೊ ಇಲ್ಲಿ ವೈಪರೀತ್ಯ ಆಗಿದೆ. ಅದಕ್ಕೆ ಹುಟ್ಟಿದೆ ಅಂತೀರಾ, ಅದಕ್ಕೆ ಸಾವಿಲ್ಲ ಅಂತ ಹೇಳ್ತೀರಾ, ಅಮೃತವು ಅಂತ ಒಂದು ಕಡೆ ಹೇಳ್ತೀರಾ, ಆಮೇಲೆ ಹುಟ್ಟಿದೆ ಅಂತ ಇನ್ನೊಂದು ಕಡೆ ಹೇಳ್ತೀರ. ಸೊ ಈ ಒಂದಕ್ಕೊಂದು ಏನಾದರೂ ಇವು ವಿರುದ್ಧ ಆಗ್ತವೆ. ಇದು ವಿರುದ್ಧ, ಸಹಜತೆಯಲ್ಲಿ ವಿರುದ್ಧತೆ ಸಾಧ್ಯ ಇಲ್ಲ. ನ ಭವತ್ಯಮೃತಂ ಮರ್ತ್ಯಂ, ನ ಮರ್ತ್ಯಂ ಅಮೃತಂ ತಥಾ ಪ್ರಕೃತೇರನ್ಯಥಾ ಭಾವ, ನ ಕಥಂಚಿತ್ ಭವಿಷ್ಯತಿ. ನ ಭವತ್ಯಮೃತಂ ಮರ್ತ್ಯಂ, ನ ಮರ್ತ್ಯಂ ಅಮೃತಂ ತಥಾ ಪ್ರಕೃತೇರನ್ಯಥಾ ಭಾವ, ನ ಕಥಂಚಿತ್ ಭವಿಷ್ಯತಿ. ಯಾವುದು ಅಮೃತವೋ ಅದು ಮರಣವನ್ನು ಹೊಂದುವುದಿಲ್ಲ. ಯಾವುದು ಅಮೃತವೋ ಅದಕ್ಕೆ ಮರಣವೆನ್ನುವುದು ಹೊಂದಿ ಬರುವುದಿಲ್ಲ. ಯಾವುದು ಮರಣಿಸ್ತದೆ ಅದು ಅಮೃತವಾಗಲಿಕ್ಕೆ ಸಾಧ್ಯ, ಹೌದಲ್ಲ? ಇದಕ್ಕೆ ಪ್ರಕೃತಿಯ ಅನ್ಯಥಾಭಾವ ಅಂತ ಕರೀತಾರೆ. ಪ್ರಕೃತಿಯ ಅನ್ಯಥಾಭಾವ ಅಂತಂದರೆ ಪ್ರಕೃತಿಗೆ ವಿರುದ್ಧ. ತಂಪು ಬೆಂಕಿ ಪ್ರಕೃತಿಗೆ ವಿರುದ್ಧ. ಪ್ರಕೃತೇ ಅನ್ಯಥಾಭಾವ ನ ಕಚಂತಿದ್ ಭವಿಷ್ಯತಿ, ಹಾಗೂ ಅದು ಹೊಂದಿಕೆ ಆಗೋದಿಲ್ಲ. ನಿಸರ್ಗದಲ್ಲಿ ಏನು ನಿಯಮಗಳಿವೆಯೋ ಆ ನಿಯಮಗಳಿಗೆ ವಿರುದ್ಧವಾಗಿ ನಾವು ಏನನ್ನೋ ಮಾಡಲು ಹೋದರೆ, ಏನನ್ನೋ ಹೇಳೋದು ಹೋದರೆ ಅದು ಯಾವುದು ಸಿದ್ಧವಾಗೋದಿಲ್ಲ. ಯಾವುದಕ್ಕೆ ಮರಣವೆನ್ನುವುದು ಇಲ್ಲವೋ ಅದಕ್ಕೆ ಮರಣವೆನ್ನುವುದು ಇಲ್ಲ ಅಷ್ಟೇ. ಹೀಗಾಗಿ ಅದು ಮರಣಿಸುತ್ತದೆ ಅನ್ನೋದು ಹೊಂದಿ ಬರೋದಿಲ್ಲ. ಅನ್ಯಥಾಭಾವ ಯಾವುದು ಮರಣಿಸುತ್ತದೆ ಅದು ಮರಣಿಸುತ್ತದೆ, ಯಾವ ಸಾಯ್ತದೆ ಅದು ಸಾಯ್ತದೆ, ನಾಶ ಆಗುವುದು ನಾಶ ಆಗಿ ಆಗ್ತದೆ. ಅದು ಅಮೃತ ಸ್ವಭಾವದಿಂದ ಕೂಡಿದೆ ಅಂದರೆ ಅದು ಅನ್ಯಥಾಭಾವ. ಎರಡು ಎರಡು ತೋರಿಸ್ಬೇಕಲ್ಲಿ, ಸಹಜ ಭಾವ ಯಾವುದು, ಅನ್ಯಥಾ ಭಾವ ಯಾವುದು. ಬೆಂಕಿ ಮತ್ತು ತಂಪು, ಸಹಜ ಭಾವ ಯಾವುದು, ಬೆಂಕಿ. ಈಗ ತಂಪಾದ ಬೆಂಕಿ ಅನ್ಯಥಾ ಭಾವ. ಸೊ ಪರಮಾತ್ಮ ತತ್ವ ಅಮೃತ ತತ್ವ ಸಹಜ, ಹೊರತು ಬರೆಸುವಂತಹ ಜಗತ್ತು. ಆದ್ದರಿಂದ ಯಾವ ಭಗವತ್ ತತ್ವವು ಜಗತ್ ಸ್ವರೂಪವೇ ಆಗಿದೆಯೋ, ಹಾಗೆ ಬರ್ಕೊಡ್ರಿ, ಯಾವ ಭಗವತ್ ತತ್ವವು ಜಗತ್ ಸ್ವರೂಪವೇ ಆಗಿದೆಯೋ ಆ ಜಗತ್ತು ಭಗವತ್ ತತ್ವದಿಂದಲೇ ಹುಟ್ಟಿ ಬಂದದ್ದು. ಆದರೆ ನಾಶ ಹೊಂದುತ್ತದೆ. ಆದರೆ ನಾಶ ಹೊಂದುತ್ತದೆ. ಇದು ಅನ್ಯಥಾ ಭಾವ. ಯಾವುದರ ಸಹಜತೆಯು ಅಮೃತವೋ ಅದು ಅಮೃತ. ಅದರಿಂದ ಹುಟ್ಟಿ ಬಂದಂಥ ಜಗತ್ತು ಕೂಡ ಅಮೃತ. ಮಣ್ಣಿನಿಂದ ಹುಟ್ಟಿ ಬಂದಂಥ ಮಡಿಕೆ ಕೂಡ ಮಣ್ಣೇ. ಅಮೃತದಿಂದ ಹೊರಬಂದಂಥ ಜಗತ್ತು ಕೂಡ ಅಮೃತವೇ. ಆದರೆ ನೀವೇನಂತೀರಿ, ಇದಕ್ಕೆ ನಾಶ ಇದೆ ಅಂತ ಹೇಳ್ತೀರಿ. ಅದು ಅನ್ಯಥಾ ಭಾವ ಅಂತ ನಾವು ಹೇಳ್ತೀವಿ. ಸಹಜತೆಯಲ್ಲಿ ಅಮೃತತ್ವ, ಅನ್ಯಥಾಭಾವದಿಂದಾಗಿ ಅದಕ್ಕೆ ಮರಣ ಇದೆ ಅಂತ ಹೇಳ್ತೀರ, ನಾಶ ಇದೆ ಅಂತ ಹೇಳ್ತೀರ. ಹಾಗೆ ಸೃಷ್ಟಿತವಾದ ಈ ಜಗತ್ತು ನಾಶ ಹೊಂದುತ್ತದೆ ಅಂತ ಹೇಳಿದ್ದಾದ್ರೆ ಇದು ಎಲ್ಲಿಂದ ಬಂತು ಆ ಅಮೃತತ್ವ ಅದ್ವೈತ, ಅದು ಕೂಡ ನಾಶವಾಗ್ತದೆ ಅಂತ ನೀವಾಗಲೇ ಸಿದ್ಧ ಮಾಡಿದ್ರಿ. ಇಲ್ಲ ಇಲ್ಲ, ಅದು ನಾಶ ಆಗೋದಿಲ್ಲ. ಆತ್ಮನ ನಾಶವಾಗೋದಿಲ್ಲ ಅಂದರೆ ಆತ್ಮನಿಂದ ಇದು ಹುಟ್ಟಿ ಬಂತು ಅಂತ ನೀವು ಹೇಳಿದ ಮಾತು ಸರಿ ಹೊಂದೋದಿಲ್ಲ. ಮತ್ತೇನಿದು ಮಾಯಾ. ನಿಮಗೆ ಬೇರೆ ಇನ್ನು ಆ ಉತ್ತರ ಸಿಗೋದೇ ಇಲ್ಲ ನಿಮಗೆ. ಯು ಬ್ರಿಂಗ್ ದಿ ಮಾಯಾ ಆ್ಯಂಡ್ ಸಾಲ್ವ್ ದಿ ಪ್ರಾಬ್ಲಮ್. ಮ್ಯಾಜಿಕ್ ಸಂಖ್ಯೆ ಇದ್ದಂಗೆ ಅದು ನೋಡೋದು ಮಾಯಾ. ಭಾಷ್ಯ, ಯಸ್ಮಾತ್ ನ ಭವತಿ ಅಮೃತಂ ಮರ್ತ್ಯಂ ಲೋಕೇ. ಅಮೃತಂ ಲೋಕೇ ಮರ್ತ್ಯಂ ನ ಭವತಿ. ಯಾಕೆ ನಾವು ಈ ಮಾತು ಹೇಳ್ತಾ ಇದ್ದೇವೆ ಅಂದರೆ, ಲೋಕದಲ್ಲಿ ಯಾವುದು ಅಮೃತ ಸ್ವರೂಪ ಅಂದುಕೊಂಡಿದೆಯೋ ಅದು ಮರ್ತ್ಯವನ್ನು ಹೊಂದುವ ಸಾಧ್ಯತೆ ಇಲ್ಲ. ಅಮೃತ ಅಂದ್ರೇನು? ನಾಶವಾಗದೇ ಇರುವುದು, ನಾಶ ಹೊಂದಲಾರದ್ದು. ಲೋಕದಲ್ಲಿ ಅಂದರೆ ನಮ್ಮ ಅನುಭವದಲ್ಲಿ ಅಂತ ಅರ್ಥ. ನಾಶ ಹೊಂದಲಾರದ ಮಣ್ಣು ನಾಶ ಹೊಂದುವುದೇ ಇಲ್ಲ. ನಾಶ ಹೊಂದಲಾರದ ನೀರು ನಾಶ ಹೊಂದುವುದೇ ಇಲ್ಲ. ನಾಶ ಹೊಂದದ ಬೆಂಕಿ ನಾಶ ಹೊಂದುವುದೇ ಇಲ್ಲ. ಇವೆಲ್ಲವೂ ಲೋಕದಲ್ಲಿ ಪ್ರಸಿದ್ಧವಾಗಿದ್ದಾವೆ. ಇಷ್ಟೇ ಅಲ್ಲ, ಇನ್ನೊಂದು ಪ್ರಸಿದ್ಧವಾಗಿದೆ ಲೋಕದಲ್ಲಿ, ನಾಭಿಮರ್ತ್ಯಂ ಅಮೃತಂ ತಥಾ. ಮರಣ ಹೊಂದುವುದ್ಯಾವುದು ಕೂಡ ಅಮೃತವಾಗಲಿಕ್ಕೆ ಸಾಧ್ಯವಿಲ್ಲ. ಮರ್ತ್ಯಮಪಿ ಅಮೃತಂ ನ ಯಾವುದು ಮರ್ತ್ಯ, ಯಾವುದು ನಾಶ ಹೊಂದುತ್ತದೆಯೋ, ಯಾವುದು ಮರಣಿಸುತ್ತದೆಯೋ ಅದು ಅಮೃತವಾಗಲಿಕ್ಕೆ ಸಾಧ್ಯವಿಲ್ಲ, ಮರಣರಹಿತವಾದದ್ದಾಗಲಿಕ್ಕೆ ಸಾಧ್ಯ. ಅಮೃತವೂ ಮರಣ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಮರಣವನ್ನು ಹೊಂದುವುದು ಯಾವುದಿದೆಯೋ ಅದು ಅಮೃತವಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗೇನಾದರೂ ಸಾಧ್ಯ ಇದೆ ಅಂತ ನೀವು ವಾದ ಮಾಡಿದ್ದಾದರೆ ಅನ್ಯಥಾ ಭಾವ, ಇದು ವಿರುದ್ಧ, ನ ಕಥಂಚಿತ್ ಭವಿಷ್ಯತಿ, ಎಂದಿಗೂ ಕೂಡ ಇದು ಹೊಂದಿ ಬರಲಾರದು. ಭಾಷ್ಯ, ಯಸ್ಮಾತ್ ನ ಭವತಿ ಅಮೃತಂ ಮರ್ತ್ಯಲೋಕೆ ಮರ್ತ್ಯಂ ಲೋಕೆ, ಯಸ್ಮಾತ್ ನ ಭವತಿ ಅಮೃತಂ ಮರ್ತ್ಯಂ ಲೋಕೆ ನಾಪಿ ಮರ್ತ್ಯಂ ಅಮೃತಂ ತಥಾ ತತಃ ಪ್ರಕೃತಿಃ ಸ್ವಭಾವಸ್ಯ ಅನ್ಯಥಾ ಭಾವಃ ಸ್ವತಃ ಪ್ರಚ್ಯುತಿಃ ನ ಕಥಂಚಿತ್ ಭವಿಷ್ಯತಿ. ಪ್ರಚ್ಯುತಿ ಅಂತಂದ್ರೆ ತನ್ನ ವಾಸ್ತವಿಕತೆಯಿಂದ ಜಾರಿ ಬೀಳೋದು. ಪ್ರಚ್ಯುತಿ ತನ್ನ ವಾಸ್ತವಿಕತೆಯಿಂದ, ತನ್ನ ವಸ್ತುಸ್ಥಿತಿಯಿಂದ, ತನ್ನ ಸ್ವಭಾವದಿಂದ, ತನ್ನ ಸ್ವರೂಪದಿಂದ, ತನ್ನ ಇರುವಿಕೆಯಿಂದ ಚ್ಯುತಿ ಜಾರಿ ಬೀಳುವ ಸಾಧ್ಯತೆ ಇಲ್ಲ. ಯಾವುದಕ್ಕೆ? ಪ್ರಕೃತಿಯ ಸ್ವಭಾವ. ಈಗ ಯಾವ ಅಮೃತ ಮೃತ ಅಂತ ನಾವು ಮಾತಾಡ್ತಾ ಇದ್ದೀವಿ, ಇದು ಭಗವತ್ತತ್ವದ ವಿಚಾರವಾಗಿದ್ದರಿಂದಾಗಿ ಭಗವತ್ತತ್ವದ ಪ್ರಾಕೃತಿಕ ಸಹಜತೆ ಏನು? ಅಮೃತ. ಅನ್ಯಥಾ ಭಾವ ಏನು? ಮರಣವನ್ನು ಹೊಂದೋದು. ಅಮೃತ ಅಜ ಅನ್ನುವ ಆ ಬ್ರಹ್ಮಸ್ಥಿತಿಯಿಂದ ಸೃಷ್ಟಿ ಆಯಿತು ಅಂತ ಹೇಳ್ತೀರಿ, ಉಂಟಾಯಿತು ಅಂತ ಹೇಳ್ತೀರಿ. ಈ ಸೃಷ್ಟಿ ಏನು ಉಂಟಾಯಿತು, ಇದು ಆ ಅಮೃತ ತತ್ವದಿಂದಲೇ ಉಂಟಾದ್ರಿಂದಾಗಿ ಇದು ಕೂಡ ಅಮೃತ ತತ್ವ. ಆದ್ದರಿಂದ ಅದು ಸಿಂಗಲ್ಲು, ಇದು ಮೆನಿ, ಇದು ಅಸಂಖ್ಯ ಜೀವರಾಶಿಗಳು, ಅದು ಬ್ರಹ್ಮ ಸಿಂಗಲ್ಲು. ಆದರೂ ಠೀಕ್ ಐ, ಚಲೋ ಕ್ವಾಲಿಟಿ ಕ್ವಾಲಿಟಿ ಒಳಗೆ ಎಲ್ಲ ಒಂದ ಅಂತ ಹೇಳ್ತೀರಿ, ಠೀಕ್ ಐ. ಆದ್ರೆ ಅದು ಬಿಟ್ಟು ಇದು ಬೇರೆ, ಇದು ಬಿಟ್ಟು ಅದು ಬೇರೆ ಅಂತ ಆಯ್ತೋ ಇಲ್ಲ? ಹೌದಲ್ಲ, ಬ್ರಹ್ಮನನ್ನು ಬಿಟ್ಟು ಜಗತ್ ಬೇರೆ, ಜೀವ ಬೇರೆ, ಜೀವ ಜಗತ್ ಬಿಟ್ಟು ಬ್ರಹ್ಮ ಬೇರೆ. ಇದು ನಾವು ಮೊದಲೇ ಸಿದ್ಧ ಮಾಡೇವಿ, ಬೇರೆ ಬೇರೆ ಬೇರೆ ಬೇರೆ ಬೇರೆ. ಥ್ಯಾಂಕ್ಸ್ ಅಪ್ಪ ನೀ ಬೇರೆ ಅಂತ ಹೇಳ್ಕೊಟ್ಟಿದ್ದಕ್ಕೆ. ಈ ಮುಂದಿನ ಸ್ವಲ್ಪ ನಮಗೆ ನೀನೇ ಉತ್ತರ ಕೊಟ್ಟರೆ ಸರಳ ಇರ್ತದೆ. ಆ ಬೇರೆ ಆಗಿ ಬಂದ ಈ ಜಗತ್ತು ಸಾಯೋ ಜಗತ್ತು, ನಾಶವಾಗೋ ಜಗತ್ತು, ಏನು ಇರೋ ಜಗತ್ತು? ಇದು ಅಮೃತದಿಂದ ಬಂದದ ಮೇಲೆ ಇದು ನಾಶವಾಗಬಾರ್ದಲ್ವಾ? ಅಮೃತದಿಂದ ಬಂದದಂದ ಮೇಲೆ ಇದು ನಾಶವಾಗಬಾರ್ದಲ್ವಾ? ನಾಶವಾಗ್ತದೆ ಅರ್ಥ ಅವ ದ್ವೈತಿ ಬರೀ ನಾಮರೂಪ ಒಪ್ಪೋದೇ ಇಲ್ಲ. ಅವ ಜೀವ ಅನ್ನೋದೊಂದು ಘಟಕ, ಅವ್ರು ಯಾಕೆ ನಾಮರೂಪ ಒಪ್ಪೋದು? ಒಂದು ಯೂನಿಟ್ ಅದು ಜೀವ, ಇರುವೆ ಜೀವ, ಒನ್ ಯುನಿಟ್, ಕಪ್ಪೆ ಜೀವ ಒನ್ ಯುನಿಟ್, ಆನೆ ಒನ್ ಯುನಿಟ್, ಒಂದು ಘಟಕ. ಹಾಗೆ ಇಷ್ಟು ಘಟಕಗಳು ಅಸಂಖ್ಯ, ಎಲ್ಲವೂ ಸತ್ಯ. ಯಾಕೆ ಸತ್ಯ? ಸತ್ಯದಿಂದ ಬಂದಾವೆ. ರಾ ಮಟೀರಿಯಲ್ ಏನು? ಸತ್ಯಂ. ಪ್ರೊಡಕ್ಷನ್ ಏನು? ಅಸತ್ಯಂ. ಆಗೋದಿಲ್ಲ. ಅದನ್ನು ಜಗತ್ತೇನಾಯ್ತು? ಸತ್ಯಂ. ಹೌದಾ? ಸಿದ್ಧ ಮಾಡದೇನಾ? ಅಲ್ಲಂತ ಹೆಂಗೆ ಹೇಳ್ತೀರಿ ನೀವು? ಜಗತ್ತು ಸತ್ಯಂ. ಈಗ ರಾ ಮಟೀರಿಯಲ್ ಏನು ಜಗತ್ತಿಗೆ? ಸತ್ಯ. ಸತ್ಯ ಎಂದು ಬಂದದ್ದು ಅದನ್ನು ಜಗತ್ತು ಸತ್ಯ ಹೌದಲ್ಲ? ಸೊ ಇಲ್ಲ ಸ್ವಾಮೀಜಿ, ಸತ್ಯ ಅಲ್ಲ, ಇದು ನಾಶವಾಗ್ತದೆ. ಇದು ನಾಶವಾಗ್ತದೆ ಅಂತಂದ್ರೆ ಈ ಸತ್ಯವು ಆ ಸತ್ಯದಿಂದ ಬಂದಿದ್ದು ನಾಶವಾಗ್ತದೆ ಅಂದಮೇಲೆ ಆ ಸತ್ಯವು ಕೂಡ ಒಂದಿದ್ದು ನಾಶ ಆಗ್ತದೆ. ಅವಾಗ ಅಮೃತ ಹೆಂಗಾಗ್ತದೆ? ಅದು ಅಮೃತವೂ ಅಲ್ಲ, ಇದು ಸತ್ಯವೂ ಅಲ್ಲ. ಈ ಭೇದ ಎನ್ನುವುದೇ ಇದು ಮಾಯ. ಭೇದ ಎನ್ನುವುದೇನಿದೆಯೋ ಇದೊಂದು ಮಾಯ. ಹೊರಗೆ ಬರೋದು ಭಾರಿ ಕಷ್ಟ. ಇನ್ನೂ 10 ವರ್ಷ ಸ್ವಾಮೀಜಿ ನೀವು ಉಪನ್ಯಾಸ ಮಾಡ್ರಿ, ನಾವು ಇನ್ನೂ 10 ವರ್ಷ ಕೂತ್ಕೊಂಡು ಕೇಳ್ತೀವಿ. ಆದರೆ ಅಂತಿಮವಾಗಿ ಏನಪ್ಪಾ ಇತ್ತೀಚೆಗೆ ಏನು ಮಾಡ್ತಾ ಇದೀಯಾ? ಎಲ್ಲ ಮಾಯವೋ ಸ್ವಾಮಿ, ಎಲ್ಲ ಮಾಯವೋ. ಆಗ್ಬಿಟ್ರಿ ನೀವೇ ಹೇಳಿದ್ರಲ್ಲ ಸ್ವಾಮಿ, ಎಲ್ಲ ಕಲಿಸ್ಕೊಟ್ರಿ. ಸತ್ಯವೂ ಅಲ್ಲ, ಸುಳ್ಳು ಅಲ್ಲ, ಯಾವುದದು ಮಿಥ್ಯ ಮಾಯ. ಆ ಮಾಯಾ ಪ್ರಪಂಚದವ್ರಿಗೆ ಏನು ಮಾಡಿದ್ರು ಎಲ್ಲವೂ ಮಾಯವೇ. ಹೇಳುವುದೇನು, ಕೇಳುವುದೇನಿದೆ? ನೀವು ಕೇಳೋದು ಏನು ಮಾಡ್ಲಿಕ್ಕತ್ತೀರಿ ಅಂತ ಕೇಳೋದು ತಪ್ಪು, ನಾವು ಇಂಥದ್ದು ಮಾಡ್ಲಿಕ್ಕತ್ತೀವಿ ಅಂತ ಹೇಳೋದು ತಪ್ಪು. ಅಗ್ರಿ ಅದು ಮಾಯ, ಇದು ಮಾಯ, ಎಲ್ಲ ಮಾಯ. ಹೋಗಿ ಬರ್ತೀವಿ ಸ್ವಾಮೀಜಿ, ಹೋಗಿ ಬರ್ತೀವಿ. ಒಪ್ಕೊಂಬುದಲ್ಲ, ಮನೆ ಬಾಗಿಲಕ್ಕೆ ಬಂದು ಮಾಯಾ ಬಂದು ಹೇಳ್ತಾಳೆ ಇದಷ್ಟು ಮಾಯಾ. ಇರಬಹುದು ತಾಯಿ, ನಿನ್ನ ಸಹಿತವಾಗಿ ಎಲ್ಲವೂ ಮಾಯಾ ಇರಬಹುದು. ನನ್ನ ಸುಖ ದುಃಖ ನಿಮಗೇನು ಗೊತ್ತು? ಯಾರಿಗೆ? ಮಾಯೆಗೆ. ನನ್ನ ಕಷ್ಟ, ನನ್ನ ನೋವು, ನನ್ನ ಸುಖ, ನನ್ನ ದುಃಖ, ನನ್ನ ಗೊಂದಲ, ನನ್ನ ಪ್ರಶ್ನೆಗಳು, ನನ್ನ ಸಂದೇಹಗಳು, ನನ್ನ ಸಂಕಲ್ಪಗಳು ನಿನಗೇನು ಗೊತ್ತು ತಾಯಿ? ಒಪ್ಪುತ್ತೇನೆ, ನೀನು ಮಾಯಾ, ನಿನ್ನಿಂದ ಎಲ್ಲನೂ ಮಾಯಾ, ನಿನ್ನ ಮಾಯೆಯಿಂದಲೇ ಎಲ್ಲವೂ ಆಗಿದೆ, ಎಲ್ಲ ಒಪ್ಕೋತೀನಿ. ಆದ್ರೆ ನಂದೇನು ಯಾರಿಗೆ ಗೊತ್ತಾಗಬೇಕು ನನ್ನ ಕಷ್ಟ? ಇವ ಉಪನಿಷತ್ ಕೇಳಿದವ ಕೇಳ ಉಪನಿಷತ್ ಕೇಳಿದವರು ಕೇಳದೇ ಇರೋರಿಗಿಂತ ಮೂರ್ಖರು ಇವರು. ಕೇಳಿದವರು ಏನು ಜಾಣರಲ್ಲ. ಮೊದಲು ಏನೂ ಕೇಳದನ ಜಗತ್ ಸತ್ಯ ಅಂದಿದ್ದ, ಈಗ ಅನ್ಯಥಾಭಾಹ ಭಾವ ಸ್ವತಃ ಪ್ರಚ್ಯುತಿ ನ ಕಥಂಚಿತ್ ಭವಿಷ್ಯತಿ ಅಗ್ನೇಹೇ ಇವ ಔಷ್ಣ್ಯಸ್ಯ. ಅಗ್ನಿಯ ಉಷ್ಣತಾ ಇದು ಸಹಜವಾದ ಸ್ವಭಾವ, ಇದು ಎಂದಿಗೂ ಅನ್ಯಥ ಆಗೋದಿಲ್ಲ. ಸೂರ್ಯನ ಸ್ವಭಾವ ಬೆಳಕು ಅನ್ಯಥ ಆಗೋದಿಲ್ಲ. ಹೀಗೆ ಈ ಪ್ರಕೃತಿಯಲ್ಲಿ ಏನು ಇದೆಯೋ ಅದು ಅನ್ಯಥಾ ಭಾವವನ್ನು ಹೊಂದೋದಿಲ್ಲ. ಈಗ ನಿನ್ನೆ ಹೇಳಿಕೆ ಪ್ರಕಾರ, ಈಗ ನಾವು ಅಭ್ಯಾಸ ಮಾಡಿದ ಪ್ರಕಾರ ಅನ್ಯಥಾ ಭಾವ ಉಂಟಾಗಿದೆ. ಅಮೃತದಿಂದ ಬಂದಂಥ ಈ ಪ್ರಪಂಚ ಮರಣವನ್ನು ಹೊಂದುತ್ತದೆ ಅಂತ ಹೇಳೋದು ಇದು ಅನ್ಯಥಾ ಭಾವ. ಅದನ್ನು ಮುಂದುವರಿಸ್ತಾರೆ. ಸ್ವಭಾವೇನಾಮೃತೋ ಯಸ್ಯ ಭಾವೋ ಗಚ್ಚತಿ ಮರ್ತ್ಯತಾಂ ಕೃತಕೇನಾಮೃತಸ್ತಸ್ಯ ಕಥಂ ಸ್ಥಾಸ್ಯತಿ ನಿಶ್ಚಲಃ ಸ್ವಭಾವೇನಾಮೃತೋ ಯಸ್ಯ ಭಾವೋ ಗಚ್ಚತಿ ಮರ್ತ್ಯತಾಂ ಕೃತಕೇನಾಮೃತಸ್ತಸ್ಯ ಕಥಂ ಸ್ಥಾಸ್ಯತಿ ನಿಶ್ಚಲಃ. ಇಷ್ಟು ತಿಳುವಳಿಕೆಯನ್ನು ಕೊಟ್ಟ ನಂತರವೂ ಕೂಡ ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತದೆ ಉಪನಿಷತ್ತು. ನಾವು ಇಷ್ಟು ತಿಳಿಸಿ ಹೇಳಿದ ನಂತರವೂ ಕೂಡ ಯಾರ ಮತದಲ್ಲಿ ಯಾರ ಅಭಿಪ್ರಾಯದಲ್ಲಿ, ಮತ ಅಂದ್ರೆ ಅಭಿಪ್ರಾಯ, ಅಮೃತವೇ ಆತ್ಮ ಸ್ವಭಾವವಾಗಿದ್ದರೂ ಕೂಡ ಅದು ಮರಣವನ್ನು ಹೊಂದುತ್ತದೆ. ಇಷ್ಟು ನಾವು ತಿಳಿಸಿ ಹೇಳಿದ ಮೇಲೂ ಕೂಡ ಯಾರಾದರೂ ಈ ವಾದವನ್ನು ಗಟ್ಟಿ ಹಿಡ್ಕೊಂಡ್ರೆ, ಯಾವಾದ ಅಮೃತವೇ ವಾದಂಥ ಆತ್ಮನು ಮರಣವನ್ನು ಹೊಂದುತ್ತಾನೆ ಅನ್ನುವ ಮಾತನ್ನು ಗಟ್ಟಿಯಾಗಿ ಅವರು ಹಿಡ್ಕೊಂಡಿದ್ದಾದ್ರೆ, ಅಮೃತವೇ ಅಂದುಕೊಂಡದ್ದು ಏನು ಆತ್ಮ ಇದೆಯೋ ಅದು ಅವರಿಗೆ ಅವರ ದೃಷ್ಟಿಯಲ್ಲಿ ಅವರ ಕೃತಕ ಅಮೃತ, ಕೃತಕ ಅಮೃತ. ಸುಮ್ಮನೆ ಅಂದ್ಕೊಂಬೋದಪ್ಪ ಪರಮಾತ್ಮ ಅಮೃತ ಸ್ವರೂಪ. ತಿಳ್ಕೊಳ್ಳಿಕ್ಕೆ ಹೋದ್ರೆ ಬಾಕಿ ಎಲ್ಲ ಬಿಡಬೇಕಾಗ್ತದೆ. ಹೇಳ್ತಾರೆ ಪರಮಾತ್ಮ ಅಮೃತ ಸ್ವರೂಪ ಅಂದ್ಕೊಂಬಿಡೋದು, ಅದು ಕೃತಕ ಅಂತ. ಅಂದರೆ ಭಗವಂತನ ಅಮೃತತ್ವವನ್ನು ಭಾವಿಸುವ ಮಟ್ಟದಲ್ಲಿ ಇದ್ದಾರೆ ವಿನಃ ಅದನ್ನು ಒಪ್ಪಿಕೊಳ್ಳುವ ಮಟ್ಟದಲ್ಲಿ ಇಲ್ಲ. ಭಾರೀ ವಿಚಾರ ಮಾಡಲಿಕ್ಕೆ ಆಗದೇ ಇದ್ದಾಗ ಅಪೋಸಿಟ್ ಪಾರ್ಟಿ ಅದಕ್ಕೆ ಕೂತ್ಕೊಂಡು ಏನು ಮಾಡ್ಬಿಡ್ತೀವಿ, ಹ್ಞೂ ಅಂದ್ಬಿಡ್ತೀವಿ. ಒಂದು ವಿಚಾರ ಮಾಡೋದು ತಪ್ಪು. ವಿಚಾರವಂತರು ಅವಿಚಾರವಂತರು, ಅವಿಚಾರವಂತರಲ್ಲ, ಏನು ವಿಚಾರ ಮಾಡುವ ಶಕ್ತಿ ಇಲ್ಲದೇ ಇದ್ದವರು, ವೈಚಾರಿಕ ಅಶಕ್ತತೆ. ಹಾ, ಕನ್ನಡ ಶಬ್ದ ಉಂಟು, ವೈಚಾರಿಕ ಅಶಕ್ತತೆ. ಮೋಸ್ಟ್ ಆಫ್ ಅವರ್ ಸರೆಂಡರ್, ನಮ್ಮ ಸಮರ್ಪಣಾ ಭಾವಗಳು ವೈಚಾರಿಕ ಅಶಕ್ತತೆಯನ್ನು ಹುಟ್ಟಿತ್ತು. ದೇವರಿದ್ದಾನೆ ಅನ್ಬಿಡ ಮರ, ಯಾಕೆ ಸುಮ್ಮನೆ ವಾದ ಮಾಡೋದು? ಹೌದು ಹೌದು ಸರ್, ದೇವರಿದ್ದಾನೆ, ದೇವರೇ ಎಲ್ಲ ಮಾಡೋದು. ಆಯ್ತು ಸರ್, ಆಯ್ತು. ವೈಚಾರಿಕ ವೈಪರೀತ್ಯ ಅಶಕ್ತತೆ ಅನ್ಯಥಾ ಎಲ್ಲ ಶಬ್ದ ಮುಂದೆ ಏನಿಲ್ಲೇ ಇಲ್ಲ, ಪ್ರೋಗ್ರೆಸೇ ಇಲ್ಲ, ಅದಕ್ಕೆ ನಿಂತುಬಿಟ್ಟ ಅಲ್ಲಿಗೆ. ಅದನ್ನು ಕೃತಕ ಅಂತ ಕರೆದವ್ರು, ಕೃತಕೇನ ಅಮೃತ. ಅಂತಹ ಕೃತಕವಾಗಿ ಸ್ವೀಕಾರ ಮಾಡಿದಂತಹ ಹೇಳಿಕೆಗಳು ಹೇಗೆ ತಾನೇ ಶಾಶ್ವತವಾಗಿ ನಿಲ್ತಾವೆ? ಅಂದ್ಕೊಂಡಷ್ಟಕ್ಕನ್ನ ಅಂದ್ಕೊಂಡದ್ದು ಶಾಶ್ವತವಾಗಿರೋದಿಲ್ಲ. ನಾನು ಅನ್ಕೋತೀನಿ ಭಗವಂತ ಅಮೃತ ಸ್ವರೂಪ, ತಿಳಿದವ್ರಿಗೆ ಗೊತ್ತು ಭಗವಂತ ಅಮೃತ ಅಂತ. ಆದ್ರೆ ತಿಳಿಯದೇ ಇದ್ದವರು ಭಗವಂತ ಅಮೃತ ಅನ್ನೋದನ್ನ ಕೃತಕವಾಗಿ ಭಾವಿಸಿರ್ತಾರೆ. ಈ ಕೃತಕವಾಗಿ ಭಾವಿಸಿರೋದೇನಿದೆ, ಭಾವಿಸಿರೋದು ಏನಿದೆಯೋ ಇದು ಎಷ್ಟು ಹೊತ್ತಿರಬಹುದಪ್ಪ? ಸ್ವಲ್ಪ ಹೊತ್ತಿರಬಹುದು, ಸ್ವಲ್ಪ ಕ್ಷಣ ಇರ್ಬೋದು, ಗಂಟೆ ಇರ್ಬೋದು, ವರ್ಷ ಇರ್ಬೋದು. ಯಾಕೆ ಆ ಅಂದ್ಕೊಳ್ಳುವಿಕೆ ಅದು ಕೃತಕ. ಕ ಕಥಂ ಸ್ಥಾಸ್ಯತಿ ನಿಶ್ಚಲ, ಜ್ಞಾನವು ಹೇಗೆ ನಿಶ್ಚಲವಾಗಿ ನಿಂತಿರುತ್ತದೆ, ಹಾಗಿದೆ ಹೆಂಗೆ ನಿಂತಿರೋಕ್ಕೆ ಸಾಧ್ಯ? ವಾಸ್ತವಿಕತೆ ಇದು ಕೆಂಪು ಬಟ್ಟೆ, ಇದು ವಾಸ್ತವಿಕತೆ. ನನಗಿಷ್ಟ ಇಲ್ಲ, ನಾ ಭಾವಿಸ್ತೇನೆ ಬಿಳಿ ಬಟ್ಟೆ. ಅಮೃತ ಬಿಳಿ ಬಟ್ಟೆ. ಈಗ ಭಾವಿಸಿದ ಬಿಳಿ ಬಟ್ಟೆ ಎಷ್ಟು ಸಮಯ ಇರಬಹುದು? ಕಥಂ ಸ್ಥಾಸ್ಯತಿ ನಿಶ್ಚಲ ಹೇಳು. ಇಲ್ಲಿ ಕೋಳಿ ಇದೆ, ಎದುರುಗಡೆ ಕೋಳಿ ಇದೆ, ಸ್ವಲ್ಪ ಅಡ್ಡಾಡ್ತಿರ್ತದೆ, ಕಾಲಿಗೆ ಒಂದು ಸಣ್ಣದೊಂದು ದಾರ ಕಟ್ಟಿರ್ತೇವೆ, ಹಾರಿ ಹೋಗಂಗಿಲ್ಲ, ಅಡ್ಡಾಡ್ತಾ ಇರ್ತದೆ. ಇಲ್ಲೊಂದು ಕೋಳಿ ಇದೆ, ಭಾವಿಸಿದ ಕೋಳಿ, ಇದು ನಿಶ್ಚಲ, ಎಲ್ಲಿ ಮಾಯ ಆಗುವುದಿಲ್ಲ, ಎಲ್ಲಿ ಹೋಗೋದಿಲ್ಲ, ಅಲ್ಲೇ ಅಡ್ಡಾಡ್ತಾ ಇರ್ತದೆ. ಆದ್ರೆ ಇದು ಇಲ್ಲಿರೋ ಕೋಳಿ ಕಥಂ ಸ್ಥಾಸ್ಯತಿ ನಿಶ್ಚಲ? ನೀವು ಭಾವದಲ್ಲಿ ಯಾವಾಗ ತಂದ್ಕೊಂಡ್ರೋ ಅದು ಸ್ಥಿರವಾಗಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಭಾವದಲ್ಲಿ ತಂದಿದ್ದೆಲ್ಲ ವೃತ್ತಿ ರೂಪದಲ್ಲಿ ಇರ್ತದೆ. ವೃತ್ತಿಗೆ ಯಾವತ್ತಿಗೂ ಕೂಡ, ವೃತ್ತಿಗಳು ಯಾವತ್ತಿಗೂ ಕೂಡ ಚಂಚಲ, ಅಸ್ಥಿರ. ಎನಿ ವೃತ್ತಿ ಯಾವ ವೃತ್ತಿಯಾಗಲಿ ಅದು ಅಸ್ಥಿರ. ಕಥಂಚಿತ್ ಭವಿಷ್ಯ, ನೀನು ಮೂಲಭೂತವಾದ ತತ್ವವನ್ನು ಕೃತಕವಾಗಿಯೇ ತೆಗೆದುಕೊಂಡಿದ್ದರಿಂದಾಗಿ ಅದು ಹೇಗೆ ತಾನೇ ನಿಶ್ಚಲವಾಗಿ ಇರಲಿಕ್ಕೆ ಸಾಧ್ಯ? ಶ್ಲೋಕ ಇನ್ನು ಮೊದಲು ಪ್ರಾರಂಭ ಮಾಡಬೇಕಾದ್ರೆ ಅದನ್ನು ಏನಂತ ತಗೊಂಡಿ ನೀನು? ಕೃತಕ ಏನೇ ಭಾವಿಸಿರ್ಬೋದು ಅಂತೂ ಕೃತಕ. ಆದ್ದರಿಂದ ಅದು ಎಂದಿಗೂ ಕೂಡ ಶಾಶ್ವತವಾಗಿರಲಿಕ್ಕೆ ಸಾಧ್ಯವಿಲ್ಲ. ಏನು ಸಿದ್ಧ ಮಾಡಿದಂಗಾಯ್ತು ಸ್ವಾಮಿ? ನೀವು ಭಾಷೆ ನೋಡ್ಕೊಡ್ರಿ. ಯಸ್ಯ ಪುನಃ ವಾದಿನಃ ಸ್ವಭಾವೇನ ಅಮೃತ ಭಾವಃ ಮರ್ತ್ಯತಾಂ ಗಚ್ಚತಿ ಪರಮಾರ್ಥತಃ ಜಾಯತಿ ತಸ್ಯ ಪ್ರಾಕ್ ಉತ್ಪತ್ತಿಃ ಸ್ವಭಾವಃ ಸ್ವಭಾವತಃ ಅಮೃತಃ ಇತಿ ಪ್ರತಿಜ್ಞಾ ಮೃಷಾ ಇವ. ಮತ್ತೆ ಈ ವಾದಿಗಳು ಮುಂದುವರಿಸ್ತಾರೆ, ಯಾವುದು ಯಸ್ಯ ಸ್ವಭಾವೇನ ಅಮೃತ ಭಾವ, ಯಾವುದು ಸ್ವಭಾವದಿಂದ ಅಮೃತವೇ ಆಗಿದೆಯೋ, ಮರ್ತ್ಯತಾಂ ಗಚ್ಚತಿ ಪರಮಾರ್ಥತಃ ಜಾಯತಿ, ಅದು ಪುನಃ ಏನಾಗ್ತದೆ? ಮರ್ತ್ಯತಾಂ ಗಚ್ಚತಿ, ಅದು ಮರ್ತ್ಯತ್ವವನ್ನು ಹೊಂದುತ್ತದೆ, ಅಂದರೆ ಮೃತವನ್ನು ಮರಣವನ್ನು ಹೊಂದುತ್ತದೆ. ನಿಜವಾಗಿಯೂ ಹುಟ್ಟುತ್ತದೆ, ಅಮೃತವಾಗಿರುತ್ತದೆ. ಅಂದ್ರೇನು? ಸ್ವಭಾವದಿಂದ ಅಮೃತವೇ ಆಗಿರುವಂತಹ ತತ್ವ ಮರಣವನ್ನು ಹೊಂದುತ್ತದೆ. ಅವನ ಮತದಲ್ಲಿ. ಮರಣವನ್ನು ಹೊಂದುವುದು ಯಾವುದು? ಅದು ಸ್ವಭಾವದಿಂದ ಅಮೃತವಾಗಿರುತ್ತದೆ. ಇವೆರಡು ಆಕ್ಷೇಪಕಾರಣ ವಾದಗಳು. ಅವನಿಗೆ ಇವನು ಉತ್ತರ, ಆಯ್ತು ತಮ್ಮ, ತತ್ವವು ಅಮೃತ ಅಂತ ಅನ್ಕೋತೀಯ, ಅದರಿಂದ ಹುಟ್ಟಿಕೊಂಡಿರುವ ಜಗತ್ತು ನಾಶವಾಗ್ತದೆ ಅಂತ ಹೇಳ್ತೀಯ. ಈ ಪ್ರಕಾರವಾದ ಗೊಂದಲದ ಹೇಳಿಕೆ ತತ್ವದ ಅಮೃತತ್ವ ಸುಳ್ಳೇ ಸುಳ್ಳು ಎಂದು ಸಿದ್ಧ ಮಾಡುತ್ತದೆ. ತತ್ವದ ಅಮೃತತ್ವವು ಸುಳ್ಳೇ ಸುಳ್ಳು ಎಂದು ಸಿದ್ಧ ಮಾಡುತ್ತದೆ. ನೀನಾಗಿನೇ ಏನ್ ಮಾಡ್ಲಿಕ್ಕೆ, ನೀನು ಹಾ ಏನನ್ನು ಸುಳ್ಳು ಮಾಡ್ತಾ ಇದೀಯ? ಅಮೃತತ್ವವನ್ನ. ಯಾವುದು ಕೃತಕವಾಗಿರುತ್ತದೆಯೋ ಭಾಷೆ ನೋಡ್ಕೊಡ್ರಿ, ಕಥಂ ತರ್ಹಿ ಕೃತಕೇನ ಅಮೃತ ತಸ್ಯ ಸ್ವಭಾವ ಕೃತಕೇನ ಅಮೃತ ಸ ಕಥಂ ಸ್ಥಾಸ್ಯತಿ ನಿಶ್ಚಲ ಅಮೃತ ಸ್ವಭಾವತಯ ನ ಕಥಂಚಿತ್ ಸ್ಥಾಸ್ಯತಿ. ಹೇಗ್ರಿ ಹೇಳ್ತೀರ ನೀವು ಇದನ್ನ? ನಾವು ಹೇಳ್ತೇವೆ ನೋಡಿದ್ವಿ, ಕೃತಕೇನ ಅಮೃತ ಯಾವುದು ಅಂದುಕೊಂಡ ಅಮೃತ ಇದೆಯೋ. ಕೃತಕ ಅನ್ನೋ ಶಬ್ದಕ್ಕೆ ನಾ ಆ ಶಬ್ದ ಹಾಕಿದೆ, ಅಂದುಕೊಂಡ ಅಮೃತ. ಅದರ ಸ್ವಭಾವವೂ ಕೂಡ ಕೃತಕ. ಹೀಗಾಗಿ ಅಮೃತ ಸ್ವಭಾವದಿಂದ ಅದು ಸ್ಥಿರವಾಗಿ ಹೇಗೆ ತಾನೇ ಇರಲಿಕ್ಕೆ ಸಾಧ್ಯ? ತತ್ವ ಕೃತಕ, ತತ್ವದ ಸ್ವಭಾವ ಅದು ಕೂಡ ಕೃತಕ. ತತ್ವವು ಕೃತಕ, ತತ್ವದ ಸ್ವಭಾವವು ಕೃತಕ. ಸ್ವಭಾವದಿಂದಲೇ ಯಾವುದು ಕೃತಕವಾಗಿದೆಯೋ ಅದು ಸ್ಥಿರವಾಗಿರ್ಲಿಕ್ಕೆ ಹೇಗೆ ಸಾಧ್ಯ? ಅಂದ್ರೇನು, ಅದು ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯವಿಲ್ಲ, ಸ್ಥಿರವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಈ ವಾದವನ್ನು ಹೀಗೆ ಮುಂದುವರೆಸಿದ್ದೆ ಆದರೆ, ಬರ್ಕೊಡ್ರಿ, ಈ ವಾದವನ್ನು ಹೀಗೆ ಮುಂದುವರೆಸಿದ್ದೆ ಆದರೆ ಆತ್ಮನಿಗೆ ಹ್ಯಾಪಿ ಬರ್ತ್ಡೇ ಹೇಳಬೇಕಾಗ್ತದೆ. ಅರ್ಥಾತ್ ಆತ್ಮನಿಗೆ ಹುಟ್ಟು ಇದೆ ಅಂತ ಹೇಳಬೇಕಾಗ್ತದೆ. ಭಾಷೆ ನೋಡಿ, ಆತ್ಮಜಾತಿವಾದಿನಃ ಸರ್ವಥಾ ಅಜಂ ನಾಮ ನಾಸ್ತಿ ಸರ್ವಮೇತತ್ ಮರ್ತ್ಯಂ ಅತಃ ಅನಿರ್ಮೋಕ್ಷ ಪ್ರಸಂಗಃ ಇತಿ ಅಭಿಪ್ರಾಯಃ. ಈ ಜಗತ್ತು ಯಾವತ್ತೂ ಹಿಂಗೆ ಸತ್ಯವೇ? ಈ ಜಗತ್ತು ಹೀಗೆ ಯಾವತ್ತಿಗೂ ಸತ್ಯವೇ? ಏತಸರ್ವಂ ಅವುಗಳ ಕಾಲ ಮುಗಿದಾಗ ಅವು ನಾಶವನ್ನು ಹೊಂದುತ್ತವೆ. ಅಜಂ ಅನ್ನುವಂತಹದ್ದು ಯಾವ ಬ್ರಹ್ಮ ಇತ್ಯಾದಿ ಯಾವುದು ಇಲ್ಲವೇ ಇಲ್ಲ. ಅಜಂ ಎನ್ನುವ ಯಾವ ವಸ್ತು ಯಾವ ಪದಾರ್ಥವೂ ಇಲ್ಲ, ಎಲ್ಲವೂ ಜಮ್ಮ. ಆದ್ದರಿಂದ ಜಗತ್ತೆಲ್ಲವೂ ಕೂಡ ಒಂದು ದಿವಸ ನಾಶ ಆಗುವಂಥದ್ದೇ. ಸರ್ವಮೇತತ್ ಮರ್ತ್ಯಂ, ಹೀಗಾಗಿ ಪರಮಪುರುಷಾರ್ಥ ಮೋಕ್ಷ ಎಂಬುವುದು ಒಂದು ಇಲ್ಲವೇ ಇಲ್ಲ. ಎಲ್ಲಿ ಹೋದ ನೋಡ್ರಿ ಅವ, ಹೊಂದಿ ಬರುವುದಿಲ್ಲ. 23 ಶ್ಲೋಕ. ಭೂತತೋ ಭೂತತೋ ವಾಪಿ ಜಂಪತ ನನೋ ಅಜಾತಿವಾದಿನಃ ಸೃಷ್ಟಿ ಪ್ರತಿಪಾದಿಕಾಃ ಶ್ರುತಿಃ ನ ಸಂಗಚ್ಛತೆ. ವಾದಿಯ ಅಭಿಪ್ರಾಯದ ಪ್ರಕಾರ ಹುಟ್ಟು ಇಲ್ಲದೆ ಇರುವ ಜಗತ್ತು ಎಂಬ ವಿಷಯದಲ್ಲಿ ಹೇಳುವ ಪ್ರಮಾಣಗಳು, ಶ್ರುತಿಗಳು ಮತ್ತು ಅವುಗಳ ಹೇಳಿಕೆ ಸೃಷ್ಟಿಕರ್ತ ಬ್ರಹ್ಮನು ಇದ್ದಾನೆ ಎನ್ನುವ ಹೇಳಿಕೆ ತದ್ವಿರುದ್ಧವಾಗಿದೆ. ಒಂದಕ್ಕೊಂದು ಪ್ರಮಾಣ ಹೊಂದಿ ಬರುವುದಿಲ್ಲ. ಸೃಷ್ಟಿ ಪ್ರತಿಪಾದಿಕಾ ಶ್ರುತಿ ಬರೋದಿಲ್ಲ. ನ ಸಂಗಚ್ಛತೆ ಬಾಢಂ, ಮುಖ್ಯ ಭಾಷ್ಯ. ಬಾಢಂ ವಿದ್ಯತೆ ಸೃಷ್ಟಿ ಪ್ರತಿಪಾದಿಕಾ ಶ್ರುತಿ, ಸಾತು ಅನ್ಯಪರ. ಹೌದಪ್ಪ, ಸೃಷ್ಟಿ ಹಾಗೇ ಇಲ್ಲ, ಆದರೂ ಸೃಷ್ಟಿಯ ವಿಚಾರದಲ್ಲಿ ಪ್ರಮಾಣ ವಾಕ್ಯಗಳು ಸಾಕಷ್ಟು ಇವೆ. ಬಾಢ, ಹೌದು ಒಪ್ಕೋತೀನಿ. ಸೃಷ್ಟಿ ಪ್ರತಿಪಾದಿಕಾಹ ಶ್ರುತಿ ವಿದ್ಯತೆ, ಸೃಷ್ಟಿಯನ್ನು ಪ್ರತಿಪಾದಿಸುವ ಸೃಷ್ಟಿ ಆಗಿದೆ, ಸೃಷ್ಟಿ ಹೀಗಿದೆ, ಈ ಸೃಷ್ಟಿ ಸದ್ಯ ಸತ್ಯತ, ಇವುಗಳ ವಿಚಾರದಲ್ಲಿ ಜಿಜ್ಞಾಸೆ ಮಾಡುವಂತಹ ಪರಂಪರೆಗಳು ಇವೆ. ಇದ್ದರೂ ಕೂಡ ಪ್ರಮಾಣವು ಹೊಂದಿ ಬರೋದಿಲ್ಲ. ಏಕೆಂದರೆ ಯಾವ ಸೃಷ್ಟಿಯ ವಿಚಾರವಾಗಿ ಶ್ರುತಿ ವಾಕ್ಯಗಳು ನಮಗೆ ಲಭ್ಯವಿದೆಯೋ ಆ ವಾಕ್ಯಗಳು ಸಾತು ಅನ್ಯಪರ, ಅವು ಬೇರೆಯೇ ತಾತ್ಪರ್ಯಗಳಿಂದ ಕೂಡಿವೆ. ಯಾವ ಹೇಳು? ಶ್ರುತಿ ವಾಕ್ಯಗಳು. ಅದೇನು? ಪಂಚೀಕರಣ ಇರಬಹುದು, ಪಂಚಕೋಶ ಜಿಜ್ಞಾಸ ಇರಬಹುದು. ಎಲ್ಲೆಲ್ಲಿ ಯಾವಾಗ ಯಾವಾಗ ಕೆಲವು ಶ್ರುತಿಯ ಪ್ರಮಾಣಗಳನ್ನು ಲಭ್ಯ ಇವೆ, ಯಾವುದ್ರ ಬಗ್ಗೆ ಅಂತಂದ್ರೆ ಸೃಷ್ಟಿಯ ಬಗ್ಗೆ ಲಭ್ಯ ಇವೆ, ಅವಷ್ಟು ಪ್ರಮಾಣಗಳು ಅವತಾರಾಯ ಅನ್ಯಪರಾ ಉಪಾಯಃ ಸೋವತಾರಾಯ ಇತಿ ಅವೋಚಾಮ. ಅವು ಅವತಾರವನ್ನು ಧರಿಸಿ ಬಂದವಂತೆ. ಏನು ಅವತಾರವನ್ನು ಧರಿಸಿ ಬಂದವೆ? ವಿವಕ್ಷ ಬೇರೆ ಇರ್ತದೆ. ಅದಕ್ಕೆ ಶಬ್ದ ಅವತಾರ ಅಂತ ಶಬ್ದ ಯಾಕೆ ಬಂದು ಅಂತಂದ್ರೆ, ನಾವು ಅಂದುಕೊಂಡ ಅವತಾರಗಳು ಅಷ್ಟೇ. ಬೇರೆ ವಿವಕ್ಷ ಇಟ್ಕೊಂಡೇ ಭಗವಂತನ ಅವತಾರ ಧರಿಸ್ತಾನೆ. ನಾವು ಧರಿಸಿದ ಅವತಾರವನ್ನ ಪ್ರಮುಖ ವಿಷಯವನ್ನಾಗಿ ಮಾತಾಡ್ತೇವೆ. ಆ ಅವತಾರ ಅವನು ಯಾಕೆ ಧರಿಸಿದ, ಹೇಗೆ ಧರಿಸಿದ, ಯಾರ ಒತ್ತಡದಿಂದ ಧರಿಸಿದ, ಅದು ನಮಗೆ ಯಾರಿಗೂ ಕಾಣೋದಿಲ್ಲ. ಇಲ್ಲಿ ಭಗವತ್ತತ್ವ ಶ್ರುತಿವಾಕ್ಯ, ಶ್ರುತಿವಾಕ್ಯಗಳು ಅನೇಕ ಇವೆ, ಆದರೆ ಅವಷ್ಟು ಅನ್ಯಪರ ವಾಕ್ಯಗಳು, ಆದರೂ ಕೂಡ ಅವಷ್ಟು ಅನವಶ್ಯಕ ಅಲ್ವಾ? ಯಾಕೆ ಯೂಸ್ ಮಾಡಬೇಕಾಗಿತ್ತು? ನಾವು ಶ್ರೋತೃಗಳು ಏನು ಅಂದ್ಕೊಂಡೇವೋ ಅದನ್ನು ಮಾತಾಡಿದೆಯೋ, ನಾವು ಅಂದ್ಕೊಳ್ಳದೆ ಇದ್ದದ್ದು ಮಾತಾಡಿದೆಯೋ ಶ್ರುತಿ? ಹಾಗಾದ್ರೆ ಇದು ಶ್ರುತಿಯ ಮಾತಲ್ಲ. ನೀ ಬಂದು ಈ ಜಗತ್ತು ನೋಡಿ, ನಾ ಅಂದ್ಕೊಂಡದ್ದೇ ಬೇರೆ, ನಂಗೆ ಸಿಗ್ತಾ ಇರೋದೇ ಬೇರೆ. ನಾ ಅಂದ್ಕೊಂಡದ್ದು ಇಂಥ ಫಲ, ಇಂಥ ಕರ್ಮ, ಇಂಥದ್ದಿಂದ ಮಾಡಿದ್ದು ನಾನು, ಅದು ನಂಗೆ ಸಿಗ್ತಾ ಇರೋದೇ ಬೇರೆ. ಸೃಷ್ಟಿ ಯಾಕೆ ಹಿಂಗಿದೆ, ಇದು ಯಾವಾಗಿನಿಂದ ಹಿಂಗಿದೆ, ಇದು ಯಾಕೆ ಬಂದಿದೆ ಅನ್ನುವ ಈ ಪ್ರಶ್ನೆಗಳೆಲ್ಲ ಸೃಷ್ಟಿ ವಿಚಾರದಲ್ಲಿ ಅವನಿಗೆ ಸತ್ಯಭಾವ ಇದೆಯೋ ಏನು ಮಿಥ್ಯಾಭಾವ ಇದೆಯೋ? ಸತ್ಯಭಾವ ಇದೆ. ಈಗ ಅವನಿಗೆ ತಕ್ಷಣನೇ ಇದೆಲ್ಲ ಮಿಥ್ಯಾ ಅಂತ ಹೇಳಿದ್ರೆ ಅವನಿಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಅವನಿಗೆ ಇವೆಲ್ಲ ವಿಷಯಗಳನ್ನು ಹೇಳಿ ಅವತಾರಾಯ ಮುಖ್ಯವಾದ ಹೇಳಿಕೆಗೆ ಶ್ರೋತೃವನ್ನು ಕರ್ಕೊಂಬರುತ್ತೆ. ಸಾತು ಅನ್ಯಪರ ಉಪಾಯ ಸಹ ಅವತಾರಾಯ ಇತಿ ಅವಚಾಮ. ಭಾಷೆ ಇದೆ ನೋಡ್ರಿ, ಉಪಾಯ ಸಹ ಅವತಾರಾಯ. ಇದಷ್ಟು ಉಪಾಯ ನಾವೇನು ಮಾಡಿಗತ್ತೀವಿ ಅದನ್ನ ಅಲ್ಲಿ ಆ ಲೆವೆಲ್ಗೆ ನೀವು ಕರ್ಕೊಂಬಂದು ಭೇಟಿ ಮಾಡಿಸ್ಬೇಕಾಗಿದೆ. ಇದಾನೀ ಉಕ್ತೇ ಅಪಿ ಪರಿಹಾರೇ ಪುನಃ ಚ ಪುನಃ ಚೋದ್ಯ ಪರಿಹಾರವು ವಿವಕ್ಷಿತಾರ್ಥಂ ಪ್ರತಿ ಸೃಷ್ಟಿ ಶ್ರುತಿ ಅಕ್ಷರಾಣಾಂ ಅನಲೋಮ್ಯ ವಿರೋಧ ಶಂಕಾ ಮಾತ್ರ ಪರಿಹಾರಾರ್ಥೌ. ನಾವು ಈವರೆಗೂ ಜಿಜ್ಞಾಸ ಮಾಡಿದ್ದು ಇಲ್ಲಿ ಸೃಷ್ಟಿಯ ವಾಕ್ಯಗಳು, ಶ್ರುತಿಯ ವಾಕ್ಯಗಳು ಒಂದಕ್ಕೊಂದು ಹೊಂದಿಕೆ ಆಗ್ತಾ ಇಲ್ಲ ಅಂತ ನೀನು ಒಂದು ಸಂದೇಹವನ್ನು ಎತ್ಕೊಂಡಿದ್ದೀಯ. ಆ ಸಂದೇಹದ ಪರಿಹಾರಾರ್ಥವಾಗಿ ನಾವು ಇಲ್ಲಿ ಇಷ್ಟು ವಿವರಣೆಗಳನ್ನು ಕೊಡಬೇಕಾಯ್ತು ನಿನಗೆ. ಸೃಷ್ಟಿ ಶ್ರುತಿ ಅಕ್ಷರಾಣ ಅನುಲೋಮ್ಯ ವಿರೋಧ ಶಂಕಾ ಮಾತ್ರ ಪರಿಹಾರಾರ್ಥವು. ಅಂದರೆ ಶ್ರುತಿಯ ವಾಕ್ಯಗಳು ಸೃಷ್ಟಿಗೆ ಹೊಂದಿಕೆ ಆಗೋದಿಲ್ಲ, ಸೃಷ್ಟಿಯ ವಾಕ್ಯಗಳು ಶ್ರುತಿಗೆ ಹೊಂದಿಕೆ ಆಗೋದಿಲ್ಲ. ಉದಾಹರಣೆಗೆ ಸೃಷ್ಟಿಯ ವಾಕ್ಯಗಳು ಏನಪ್ಪ, ಇದಕ್ಕೆ ಗುಣ ಇದೆ, ಇದಕ್ಕೆ ನಾಮರೂಪ ಇದೆ, ಇದು ಸತ್ಯವಾಗಿ ಹುಟ್ಟಿಕೊಂಡಿದೆ. ಯಾಕಪ್ಪ ಇದು ಸತ್ಯವಾಗಿ ಹುಟ್ಟಿದೆ? ಸತ್ಯದಿಂದ ಸತ್ಯವು ಹುಟ್ಟಿಕೊಂಡಿದೆ. ಇದು ಶ್ರುತಿ ವಾಕ್ಯ ಅದಾ, ಈ ಸೃಷ್ಟಿವಾಕ್ಯ. ಇನ್ನು ಶ್ರುತಿ ವಾಕ್ಯ ಏನಂತಿದೆ? ಶ್ರುತಿ ವಾಕ್ಯ ಏನಂತಿದೆ? ಅವನು ಅಜಃ ಅಮೃತ. ಅಜಃ ಅಮೃತ ಇದು ಶ್ರುತಿ ವಾಕ್ಯ. ಇದು ಗುಣಗಳಿವೆ, ತ್ರಿಗುಣಾತ್ಮಕವಾಗಿದೆ, ನಾಮರೂಪ ಇದೆ, ಇದು ಸೃಷ್ಟಿವಾಕ್ಯ. ಒಂದಕ್ಕೊಂದು ಸರಿಯೋ ಬೇರೆ ಬೇರೆ ಇವೆಯೋ? ಆಬ್ಜೆಕ್ಟ್ ಒಂದೇ, ಆದ್ರೆ ಇಲ್ಲಿ ಬೇರೆ ಬೇರೆ. ಯಾಕಪ್ಪ ಹಿಂಗೆ ಬೇರೆ ಬೇರೆ ಮಾಡಿರಿ? ಅವ್ರು ಹೇಳ್ತಾರೆ, ಇದಾನಿ ಉಪಾಯ ಸಹ ಅವತಾರಾಯ. ಆ ಭಗವತ್ತತ್ವವನ್ನು ಸಿದ್ಧ ಮಾಡೋದಕ್ಕಾಗಿ ಇದು ಉಪಾಯ ಅಷ್ಟೆ. ಇತಿ ಅವೋಚಾಮ ಕಾಟಕ. ಸೊ ಸೃಷ್ಟಿ ಮತ್ತು ಶ್ರುತಿ ಈ ವಾಕ್ಯಗಳನ್ನು ಲಕ್ಷ್ಯರಿಟ್ಟುಕೊಂಡು, ಅನುಲೋಮ್ಯ ಈ ಅನುಸರಣೆಯನ್ನು ಲಕ್ಷ್ಯರಿಟ್ಟುಕೊಂಡು, ವಿರೋಧ ಶಂಕಾ ಮಾತ್ರ ಪರಿಹಾರಾರ್ಥವು. ವಾದಿಯಲ್ಲಿ ಏನು ಶಂಕಾ ಇದೆ, ಸಂದೇಹ ಇದೆ, ಅದನ್ನು ಪರಿಹರಿಸಲಿಕ್ಕಾಗಿ ಈ ಒಂದು ಭಾಗ ಬಂದಿದೆ. ಶ್ಲೋಕ 23. ಭೂತತೋ ಭೂತತೋ ವಾಪಿ ಸೃಜ್ಯಮಾನೇ ಸಮಾಶ್ರುತಿ ನಿಶ್ಚಿತಂ ಯುಕ್ತಿಯುಕ್ತಂ ಚ ಯತ್ತದ್ ಭವತಿ ನೇತರತ್. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾ ಪೂರ್ಣಸ್ಯ ಪೂರ್ಣಮಾದಾಯ ವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ. ಜೈ ಶ್ರೀ ದಯಾನಂದ ಜೀ.